ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई। हाँ, ऋणी या अऋणी अब हर किसान लाभ उठाए, एक मौसम मकदर है सब किसान बीमा कराए, प्रधानमंत्री फसल बीमा योजना से हर किसान मुस्काए। कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ರೈತ ಮಹಿಳೆ ಕೆಎಂ ರೇಣುಕಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಜಾಹೀರಾತು. ಶುಭೋದಯ ಬಿಜಿಎಸ್ ಟೊಯೋಟಾ ಶೋರೂಮ್ಗೆ ಸ್ವಾಗತ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು ನಾನೀಗ? ತಮ್ಗೂ ನಮಸ್ಕಾರ, ನಾನೊಂದು ಹೊಸ ಕಾರನ್ನ ಖರೀದಿಸಲು ಬಂದಿದ್ದೀನಿ. ಗ್ರೇಟ್ ಸರ್, ನಮ್ಮಲ್ಲಿ ಅದ್ಭುತವಾದ ಆಯ್ಕೆಗಳಿದ್ದಾವೆ. ನೀವು ಯಾವ್ದಾದ್ರೂ ನಿರ್ದಿಷ್ಟವಾದ ಕಾರನ್ನ ಏನಾದ್ರೂ ಹುಡುಕ್ತಾ ಇದ್ದೀರಾ? ಹೌದೌದು, ಇಂಧನ ದಕ್ಷತೆ ಜೊತೆಗೆ ಸುಧಾರಿತ ಸುರಕ್ಷಿತ ವೈಶಿಷ್ಟ್ಯಗಳಿರುವ ಟೊಯೋಟಾ ಕಂಪನಿಯ ಕಾರ್ ಬೇಕಿದೆ. ತುಂಬಾ ಒಳ್ಳೇದು. ನೋಡಿ, ಗ್ಲಾನ್ಸಾ, ಟೈಸರ್, ಹೈರೈಡರ್ ಕಾರ್ಗಳು ನಮ್ಮ ಟೊಯೋಟಾ ಕಂಪನಿಯಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಕಾರ್ಗಳು. ನೀವು ಕೇಳ್ತಾ ಇರುವಂತಹ ಎಲ್ಲ ಲಕ್ಷಣಗಳನ್ನ ಈ ಕಾರ್ಗಳಲ್ಲಿ ನೋಡಬಹುದು. ಅಲ್ದೇನೆ ಈ ಶ್ರಾವಣ ಮಾಸದಲ್ಲಿ ಎಕ್ಸಲೆಂಟ್ ಆಫರ್ ಗಳನ್ನ ಬಿಜಿಎಸ್ ಟೊಯೋಟಾ ಕಂಪನಿ ತನ್ನ ಗ್ರಾಹಕರಿಗೆ ನೀಡ್ತಾ ಇದೆ. ಓ ಹೌದಾ? ಕಾರುಗಳ ವೀಕ್ಷಣೆಗೂ ಟೆಸ್ಟ್ ಡ್ರೈವ್ಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ನೀವು ಕಾರ್ ಪರಿಚಯಿಸಿದ ರೀತಿ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್. ನಿಮ್ಮ ಕುಟುಂಬದ ಜೊತೆ ಬಂದು ಬಿಜಿಎಸ್ ಟೊಯೋಟಾ ಶೋರೂಮ್ ನಲ್ಲಿ ನಿಮ್ಮಿಷ್ಟದ ಕಾರಿಗೆ ಇಂದೇ ಮಾಲೀಕರಾಗಿ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7829927943. ಬಿಜಿಎಸ್ ಟೊಯೋಟಾ ಶೋರೂಮ್, ಬೆಸ್ಕಾಂ ಹಾಟ್ಲೈನ್ ಹತ್ತಿರ, ವಿಆರ್ಎಸ್ ಲೇಔಟ್, ಚಿತ್ರದುರ್ಗ. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ರೈತ ಮಹಿಳೆ ಎಂಎಸ್ ರೇಣುಕಮ್ಮ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಕುರುಬರಹಳ್ಳಿಯ ರೈತ ಮಹಿಳೆ ಎಂಎಸ್ ರೇಣುಕಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ರೇಣುಕಮ್ಮ ಅವರೇ. ನಮಸ್ಕಾರ. ಈಗ ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರಾ? ಚಿಕ್ಕವರಿದ್ದಾಗ ಊರಲ್ಲೇ ಬೆಳೆದ್ವಿ ಸಾ. ನಾವು ಊರಲ್ಲೇ ಹೊಲಕ್ ಹೋಗೋದು, ಮನೆಗೆ ಬಂದು ಬರೋದು, ಕೆಲ್ಸ ಬಟ್ಟೆ ಎಲ್ಲ ತೊಳೆಯೋದು, ಎಲ್ಲ ಕೆಲ್ಸನು ಮಾಡ್ಕೊಂತ ಹೋಗ್ತಿದ್ವಿ. ಈಗ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಇಲ್ಲ ಸಾ, ಹೋಗ್ಲಿಲ್ಲ. ನಾವೇ ಇದ್ ಮಾಡಿದ್ವಿ, ದಡ್ರ ಆಗ್ಬಿಟ್ವಿ. ಎಷ್ಟನೇ ತರಗತಿ ತನಕ ಓದಿದ್ರಿ? 5ನೇ ಕ್ಲಾಸ್ ಅಂತ ಓದಿದ್ವಿ ಸರ್. ಯಾಕೆ ಅಷ್ಟಕ್ಕೆ ನೀವು ಮುಟ್ಕೋ? ನಾವು ಆ ಊರು ಈ ಊರು ಅಡ್ಡಾಡ್ಕೆ ಅಂತ ಹೋಗ್ಲಿಲ್ಲ ಸಾ. ನಮ್ಮ ಅಜ್ಜಿಯಲ್ಲಿ ಊರಾಗೆ ಸಾಕಿದ್ರ ನಮ್ಮನ್ನ ಸಣ್ಣಳಿದ್ದಾಗ, ಸಣ್ಣಳಿದ್ದ ವರ್ಷ ತುಡುಗಿನ್ನೇ ಸಾಕಿದ್ರ ಸಾ ಅಂತ ನಮ್ಮ ಅಪ್ಪ ತೀರಿಕೆ ಅಂತ ಅಷ್ಟೇ. ನಾವು ಬಿಟ್ಬಿಟ್ವಿ ಅಲ್ಲಿಗೆ. ಅಲ್ಲಿ ಓದಕ್ ಅವಕಾಶ ಆಗ್ಲಿಲ್ಲ ಆಗ್ಲಿಲ್ಲ. ಈಗ ಏನನ್ಸುತ್ತೆ ನಿಮಗೆ? ಹೋಗ್ಬೇಕು ಅನಿಸ್ತಾ ಇತ್ತು. ಯಾಕೆ ಅನ್ಸುತ್ತೆ ಓದ್ಬೇಕಂತ? ಓದಿದ್ರೆ ಮುಂದೆ ಚೆನ್ನಾಗ್ ಆಕತ್ತೆ ಅಂತ ಹೋಗ್ಬೇಕಾಯ್ತು. ಮಕ್ಳಿಗಾರ ಓದಿ ಹೇಳ್ಕೊಡಕರ ಬರ್ತದ ಸರ್. ಎಷ್ಟ್ ಜನ ಮಕ್ಳ ಇದ್ರಮ್ಮ? ಒಂದ್ ಹೆಣ್ಣು ಒಂದ್ ಗಂಡು. ಈಗ ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀರಾ? ಅವ್ರಿಗೆಲ್ಲ ಆತು ಮುಗೀತ. ಅವ್ರದ್ದು ಓದೋದು ಇಂಜಿನಿಯರಿಂಗ್, ಮಗ ಓದಿರೋದು, ಮಗಳು ಓದಿರೋದು, ಆಕಿನೂ ಬಿ ಎಸ್ ಸಿ ಮಾಡಿದಾಳೆ. ಈಗ ನಾವಂತ ಓದ್ಲಿಲ್ಲ, ಈಗ ಮಕ್ಕಳನ್ನ ಓದಿಸಿದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಚೆನ್ನಾಗ್ ಖುಷಿ ಅನಿಸ್ತದೆ ಸರ್. ಮಗ ಬೆಂಗಳೂರಲ್ಲೇ ಇದ್ದಾನೆ, ಕೆಲಸದಲ್ಲೇ ಇದ್ದಾರೆ. ಕೆಲಸದಲ್ಲೇ, ಗೌರ್ಮೆಂಟ್ ಏನಲ್ಲ, ಇಂಜಿನಿಯರ್ ಪ್ರೈವೇಟ್ ಹೋಗ್ತದೆ ಸರ್. ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ಈಗ ನಿಮ್ಮ ತಂದೆಯವರ ಮನೆಯಲ್ಲಿ ಈಗ ಕೃಷಿ ಕೆಲಸ ಎಲ್ಲ ಕಲ್ತ್ಕೊಂಡಿದ್ರ? ಇಲ್ಲ ಸರ್, ಅಷ್ಟಕ್ಕಷ್ಟೇನೆ. ಜಾಸ್ತಿ ಏನು ಒಕ್ಕದಿಲ್ಲ, ಗದ್ದೆಗೆ ಏನು ಕಳಿಸ್ತಿದ್ದಿಲ್ಲ ಅವರು, ನಾಟಿ ಹಚ್ಚೋದು ಅದಕ್ಕೇನು ಒಕ್ಕದಿಲ್ಲ. ಮನೆಯಲ್ಲೇ ಹಿಂಗೆ ಸುಮ್ನೆ ಇದ್ ಮಾಡೋದು, ನೋಡ್ಕೊಂಬರೋದು, ಇದ್ ಮಾಡೋದು ಮಾಡ್ತಿದ್ವಿ ಸರ್. ಯಾವ್ರ ಮನೆ? ಮುತ್ತವ್ರ ಮನೆ? ಬಾಡ ಸರ್. ಈಗ ಅಲ್ಲೆಲ್ಲ ಹೆಚ್ಚಾಗಿ ಭತ್ತ ಬೆಳೀತಾ ಇದ್ರು? ಭತ್ತನೇ ಬೆಳೆಯೋದು ಯಾವಾಗ್ಲೂ, ಆರ್ ತಿಂಗಳಿಗೆ ಒಂದ್ಸರಿ ಬೆಳೆ ಅಲ್ಲಿ. ಈಗ ಭತ್ತ ನಾಟಿ ಮಾಡಕ್ ಹೋಗೋದು ಇಂಥದ್ದೇನು ಮಾಡ್ಲಿಲ್ಲ ನೀವು? ಇಲ್ಲ ಸರ್, ಮಾಡ್ಲಿಲ್ಲ. ನಮ್ಗೆ ಹೋಗಕ್ ಆಗ್ಲಿಲ್ಲ. ಆದ್ರೆ ಯಾಕೆ ಕಳಿಸ್ಲಿಲ್ಲ ನಿಮಗೆ? ಕಳಿಸ್ಲಿಲ್ಲ ನಮಗೆ. ನಿಮಗೆ ವಿದ್ಯಾಭ್ಯಾಸನ ಕೊಡ್ಲಿಲ್ಲ, ಈ ಕಡೆ ಕೃಷಿ ಕೆಲಸನ ಕಲಿಸ್ಲಿಲ್ಲ? ಕಲಿಸ್ಲಿಲ್ಲ. ಹಂಗಾಚ ಮನೆಗೆ ಕೆಲಸ ಮಾಡ್ಕೊಂತ ಹೋಗ್ತಿದ್ವಿ. ನಮ್ಮ ಅತ್ತಿಗೆಯರು ಇದ್ರ ಅವ್ರ ಜೊತೆಯಲ್ಲಿ. ಈಗ ಏನಾದ್ರು ಈಗ ಹಸು ಎಮ್ಮೆ ಸಾಕಾಣಿಕೆ ಮಾಡಿದ್ರ? ಎಮ್ಮೆ ಇವಾಗ್ಲೂ ಐದವ್ ಸ. ಅಲ್ಲ, ನಿಮ್ ತಂದೆಯವ್ರ ಮನೆಯಲ್ಲಿ? ಅಲ್ಲೇ ಮತ್ತೆ ಐದವ್ ಸ. ಇವಾಗ್ಲೂ ಎಮ್ಮೆಗಳು ಕಟ್ಕೊಂಡಿವಿ, ಹಸುಗಳಾದವ. ಹಾಲು ಮಾತ್ರ ಯಾವಾಗ್ಲೂ ಹಾಲು ಮನೆಯಲ್ಲಿ. ಈಗ ಹಸು ಕಾಯಿ ಅಂತದ್ದು, ಹಾಲು ಕರಿ ಅಂತದ್ದು ಮಾರಾಟ ಮಾಡೋದು ಮಾಡಿದ್ರ ನಿಮ್ ತಂದೆಯವ್ರ ಮನೆಯಲ್ಲಿ? ಮಾರಾಟ ಏನಿಲ್ಲ, ಮನೇಲೇ ಖರ್ಚು ಮಾಡಿ ತಿನ್ನಕ್ಕೆ ಇದಕ್ಕೆ ಊರುಗಳಿಗೆ ಕಳಿಸ್ತಿದ್ವಿ ಸರ್. ಈಗ ಮದುವೆ ಆಗ್ಮೇಲೆ ಗಂಡನ ಮನೆ ಬಂದ್ಮೇಲೆ ಈಗ ಕೃಷಿ ಬದುಕೆಲ್ಲ ನಿಮಗೆ ಗೊತ್ತಿರಲಿಲ್ಲ, ಯಾವ ರೀತಿ ಕಲ್ತ್ಕೊಂಡ್ರೆ? ಹಂಗೆ ನೋಡ್ಕೊಂಡು ಕಳೆ ತೆಗೆದು ಅಂತ ಬರ್ತದ್ವು. ಗದ್ದೆದೇನ್ ಬರ್ತದಲ್ಲ, ಬೆದ್ಲಲ್ಲ, ಸ್ವಲ್ಪ ತೆಗಿತಾ ಇದ್ವಿ ಕಳೆ ಅದು ಇದು. ಒಟ್ಟಾರೆ ನಿಮ್ದು ಎಷ್ಟು ಎಕರೆ ಇದೆಯಮ್ಮ ಕೃಷಿ ಭೂಮಿ? ಇಲ್ಲೇ ಕುರುಬರಳ್ಳಿ ಮೂರ್ ಎಕರೆ ಸಹ ನಮ್ದು. ಈಗ ಮೂರ್ ಎಕರೆಯಲ್ಲಿ ಏನೇನ್ ಬೆಳಿತೀರ? ಮೂರ್ ಎಕರೆಗೆ ಮೆಣಸಿನ ಗಿಡ, ಎಲ್ಲಾ ತರಕಾರಿನು ಹಾಕ್ಬೋದು. ಅದಕ್ಕೆ ತರಕಾರಿ, ಮೆಕ್ಕೆಜೋಳ, ಅಡಿಕೆ ಗಿಡ ಇತ್ತು, ಅಡಿಕೆ ಗಿಡ ಒಣಗಿವತ್ತು. ಒಂದ್ ಎಕರೆ ಬಂದತ್ ನಮಗೂ ಅಡಿಕೆ ಗಿಡ. ಅಡಿಕೆ ಗಿಡ ಯಾಕೆ ಒಣಗುತ್ತೆ? ಅಡಿಕೆ ಗಿಡ ಮಳೆ ಇಲ್ಲದಕ್ಕೆ ಈಗ ನಾಲ್ಕು ವರ್ಷದ ಮುಂಚೆನೆ ಒಣಗಿ ಹೋಗ್ಬಿಡುತ್ತೆ. ಮಳೆ ಬರ್ಲಿಲ್ಲ, ಬೋರ್ ಎಲ್ಲ ಫೇಲ್ ಆದ್ವು, ಎಂಟು ಬೋರ್ ಕೊರ್ಸಿದ್ರು. ಹಂಗಾಗಿ ಅಡಿಕೆ ಎಲ್ಲ ಒಣಗಿ ಹೋಗ್ಬಿಟ್ಟು. ತೆಂಗಿನ ಗಿಡ ಇದಾವ ಸರ್. ಎಷ್ಟದ ತೆಂಗಿನ ಗಿಡ? ಒಂದ್ 25 ಅದ. ಎಲ್ಲ ಫಲ ಬಂದ? ಎಲ್ಲ ಫಲ ಬಂದವ. ಈಗ ಅಡಿಕೆ ಹಾಕಿದ್ರೆ ಒಂದ್ ಎಕರೆಗೆ ಅದು ಫಲಕ್ ಬರೋದಕ್ಕೆ ನಿಮ್ಗೆ ನೀರಿಲ್ದೆ ಒಣಗಿ ಹೋಯ್ತು, ಏನ್ ಅನಿಸ್ತು ನಿಮಗೆ? ಬಹಳ ಬೇಜಾರಾಗಿ ಸರ್. ಸಾಲ ಬೇರೆ ಮಾಡ್ಕೊಂಡ್ ನೀರೆಲ್ಲ ಒಡಿಸಿದ್ವಿ, ಟ್ರ್ಯಾಕ್ಟರ್ಗೆಲ್ಲ ನೀರ್ ತರಿಸಿ ಬಹಳ ಕಷ್ಟಪಟ್ಟಿವಿ. ಆದ್ರೂ ಬರ್ಲಿಲ್ಲ, ಅವು ಒಣಗಿ ಹೋಗ್ಬಿಟ್ಟು. ಇಪ್ಪಟ್ ಅಡಿಕೆ ಹಾಕ್ಬಾರ್ದು ಅಂತ ಅನ್ಸ ಹಂಗೆ ಆಗಿರೋದು. ಈಗ ಅಡಿಕೆ ಹಾಕ್ಬಾರ್ದು ಅನ್ಸ ಹೋಗ್ಬಿಡ್ತು. ಇವಾಗ ನೋಡ, ಅದು ಒಣಗಿ ಹೋಗಕ್ಕೂ ಮಳೆ ಬರಕ್ಕೂ ವರ್ಷ ವರ್ಷ ಮಳೆ ಚೆನ್ನಾಗ್ ಆಗ್ತೈತಿ. ಈಗ ಮತ್ತೆ ಪ್ರಯತ್ನ ಮಾಡ್ಬೋದಲ್ಲ ನೀವು ಅಡಿಕೆ? ಮಾಡ್ಬೋದು, ಹಾಕಿದ್ರೆ ಹಾಕ್ಬೋದು. ಈಗೆಲ್ಲ ನೀರ್ ಚೆನ್ನಾಗಿದೆ ನಿಮ್ಮ? ಇವಾಗ ನೀರು ಉಲ್ಲೂರ್ ಕೆರೆ ತುಂಬತಾ ಬರ್ತೈತಾ, ನೀರ್ ಚೆನ್ನಾಗ್ ನಡ್ಸ್ಕೊಡ್ತೈತೆ. ಬೋರ್ ನೀರು ಅವೇ ನಿಂತರ ಬೋರನ್ನೇ ನಡೀತಾ ಇದಾವ. ಈಗ ಅಡಿಕೆ ಗೋಟ್ ತಂದು ಸಾಕುವಂತದ್ದು ಇದೆಲ್ಲ ಮಾಡಿದಿರ? ಒಂದ್ಸ ಅದನ್ನ ಹಾಕಿದ್ವಿ, ಅವು ಬರ್ಲಿಲ್ಲ ಅಕ್ಕಯ್ಯ. ಹಾಕಿದ್ವಿ, ಅವು ಒಣಗಿ ಹೋಗ್ಬಿಟ್ಟು. ನೀರಲ್ಲದ್ದು ಒಂದು ಕುಡಿಯಕ್ಕೆ ನೀರ್ ಸಿಗ್ಲಿಲ್ಲ ಸ. ಹಂಗಾಗ್ಬಿಟ್ಟು ತರ್ಸಿ ಇದ್ ಮಾಡಿದ್ವಿ, ಬರ್ಲೇ ಇಲ್ಲ. ಟ್ಯಾಂಕರ್ ನೀರೆಲ್ಲ ಒಡಿಸಿದ್ವಿ, ಊರಿದ್ದೆಲ್ಲ ಟ್ಯಾಕ್ಟ್ರಿ ಕರೆ ಕಳಿಸಿ. ಈಗ ಮೂರ್ ಎಕರೆ ಒಳಗಡೆ ಎಷ್ಟೆಕರೆ ತರಕಾರಿ ಬೆಳಿತೀರ ನೀವು? ಎರಡ್ ಎಕರೆ ಬೆಳಿತಿದ್ರೆ. ಈಗ ತರಕಾರಿ ಅಂತಂದ್ರೆ ಈಗ ಮೆಣಸಿನ ಗಿಡ ಹಾಕಿದ್ವಿ ಅಂತ ಹೇಳಿ. ಮೆಣಸಿನ ಗಿಡ ಹಚ್ಚಿದ್ವಿ. ಮೆಣಸಿನ ಗಿಡ ಅಂತಂದ್ರೆ ಎಷ್ಟೆಕರೆ ಹಾಕಿದ್ರಿ ಈಗ? ಒಂದು ಮುಕ್ಕಾಲು ಎಕರೆ ಹಾಕಿದ್ವಿ. ಇಂದು ಒಂದು ಕಾಲು ಎಕರೆಗೆ ಜೋಳ ಹಾಕಿದ್ವಿ, ಮೆಕ್ಕೆಜೋಳ. ಈಗ ಮೆಣಸಿನ ಗಿಡ ಅಂತಂದ್ರೆ ಎಷ್ಟ್ ದಿನ ಆಯ್ತು ನಾಟಿ ಮಾಡಿ? ಈಗ ಮೂರ್ ತಿಂಗಳು ಹತ್ತತ್ರ ಬಂತು ನಾಟಿ ಮಾಡಿ. ನಾಟಿ ಮಾಡಿ ಈಗ ಸಸಿ ಎಲ್ಲಿಂದ ತರ್ತ್ರಿ? ಸೊಸೆ ಎಲ್ಲಿದ್ದ ಇದ್ರಾಗ ಮಾಯ್ಕೊಂಡಿದ್ದ ನರ್ಸರಿ ಹತ್ರ ತರ್ತಿ, ಮಾಯ್ಕೊಂಡದ್ದು ಕ್ರಾಸ್ನಾಗೆ. ಈಗ ನೀವ ಬೀಜ ತಂದು ಮೆಣಸಿನಕಾಯಿ ಬೀಜ ಸಸಿ ಮಾಡಿ ಮಾಡಂತದ್ದು ಅದೆಲ್ಲ ಮಾಡಲ್ಲ? ಅದ ಅವಾಗ ಮಾಡ್ತಿದ್ವಿ ಸ, ಈಗ ಆಗಲ್ಲ. ಆಗೋದಿಲ್ಲ, ಎಲ್ಲ ಸೊಸೆ ತಂದೆ ನಮ್ಮೂರಲ್ಲಿ ಎಲ್ಲ ಹಚ್ಚೋದು. ಯಾಕೆ ಈಗ ಸಸಿ ಮಾಡಿ ಮಾಡಕ್ ಆಗಲ್ಲ ಅಂತ? ಆಗಲ್ಲ ಸ, ಅದು ನೀರ್ ಆದ್ರ ಅದು ಮಾಡಾರಿಲ್ಲ. ಒಟ್ಟಿಗೆ ಇದ್ವಿ ಅವಾಗ ಮಾಡ್ತಿದ್ವಿ, ಈಗ ಒಬ್ಬೊಬ್ರು ಆಗಿದ್ವಲ್ಲ ಸ, ಮಾಡಕ್ ಆಗಲ್ಲ. ಯಾಕೆ ಮೆಣಸಿನ ಗಿಡ ಹಾಕ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಚೆನ್ನಾಗಿ ರೇಟ್ ಸಿಗ್ತತೆ, ಒಂದೊಂದ್ ಸರಿ ಸಿಕ್ತು ಅಂದ್ರೆ 7 ಲಕ್ಷ 3 ಲಕ್ಷ ಆಗ್ತತೆ. ಸಿಕ್ತು ಅಂದ್ರೆ, ಸಿಗ್ಲಿಲ್ಲ ಅಂದ್ರೆ ಕಮ್ಮಿ ರೇಟ್. ಇದಾಗ ಹಚ್ಚಿದ್ಕೂ ಇದು ಇಲ್ಲ, ಲಾಸ್ ಆಗ್ಬಿಡುತ್ತೆ. ಲಾಸ್ ಆಗ್ಬಿಡ್ತತೆ. ಈಗ ಲಾಸ್ ಆಯ್ತು ಅಂದ್ರೆ ನಿಮಗೆ ಮೆಣಸಿನ ಗಿಡ ಹಾಕ್ಬಾರ್ದು ಅಂತ ಅನಿಸ್ತೈತೆ? ಹುನ್ಸ ಅಲ್ಲೇ ಬಹಳ ಇದಾಗ್ಬಿಟ್ಟಿದ್ವಿ ಒಂದ್ ವರ್ಷ ಹಚ್ಚಿ. ಈಗ ಮೆಣಸಿನ ಸಸಿ ನಾಟಿ ಮಾಡೋದು, ಈಗ ಕಳೆ ತೆಗಿಯಂತದ್ದು ಏನೇನ್ ಕೆಲಸ ಮಾಡ್ತೀರ ನಿಮ್ಮ? ಮೆಣಸಿನಕಾಯಿನು ಬಿಡಿಸ್ತೀವಿ, ಕಳೆನು ತೆಗಿತೀವಿ, ಎಲ್ಲಾ ಮಾಡ್ತೀವಿ ಸರ್. ಎಲ್ಲ ನೀವೇ ಮನೆಯವರೇ ನಿಭಾಯಿಸ್ಕೊಂಡು ಹೋಗ್ತೀರ? ಎಲ್ಲ ಕೂಲಿಯರ್ಗೆ ಹೇಳ್ತೀವಿ. ಆಗಲ್ಲ, ನಾವು ಒಬ್ರೇ ಇರ್ತೀವ. ಕೂಲಿಯರ್ ಹೇಳಿ ಅವ್ರಿಗೆ 300 ರೂಪಾಯಿ ಕೂಲಿ, ಊಟ ತಿಂಡಿ ಎಲ್ಲ ಕೊಡ್ತೀವಿ ಸರ್. ಬರ್ತಾರೆ ಹಳ್ಳೇರೆ ಎಲ್ಲ ಬರ್ತಾರೆ ಮೆಣಸಿನಕಾಯಿ ಬಿಡ್ಸಕ್ಕೆ. ಈಗ ಈ ವರ್ಷ ಮಟ್ಟಿಗೆ ಸಾಕಷ್ಟು ರೋಗ ರುಜಿನಗಳು ಬಂದು ಮೆಣಸಿನ ಒಂದು ಬೆಳೆಯಲ್ಲಿ, ಈಗ ನಿಮ್ಮ ಬೆಳೆಯಲ್ಲಿ? ನಮ್ ಬೆಳೆಗೇನಿಲ್ಲ, ರೋಗ ಏನಿಲ್ಲ. ಮಳೆ ಬಂದು ಒಂದ್ ಸ್ವಲ್ಪ ಬಹಳ ಇದಾಯ್ತು, ಇವಾಗ ಚೆನ್ನಾಗಿ ಬಿಡ್ತಾ ಇದಾವೆ. ರೇಟ್ ಕಮ್ಮಿ ಆಯ್ತು ಸರ್. ಈಗ ಈ ವರ್ಷಕ್ಕೆ ರೇಟ್ ಕಡಿಮೆ ಆಗಿರ್ಲಿಲ್ಲ, ಕಡಿಮೆ ಆಗಿದೆಯಲ್ವಾ ರೇಟ್? ಇವಾಗ ಬಹಳ ಕಡಿಮೆ ಆಗೈತಿ, ಈಗ 15 ದಿನ ಬಹಳ ಕಡಿಮೆನೆ ಆಗಿಬಿಟ್ಟು. ಈಗ ಮಳೆ ಹೆಚ್ಚಾಗಿ ಅಂದ್ರೆ ನಿಮ್ಮ ಒಂದು ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಹ್ಞೂ ಸರ್, ಮಳೆ ಜಾಸ್ತಿ ಆಗಿ ಬಿದ್ದ ಬಿಟ್ಟತೆ. ಶೀತಕ್ಕೆ ಮೆಣಸಿನ್ಕಾಯಿ ಬಿಡ ಹಣ್ಣು ಹತ್ತು ಬಿಡ್ತಾವೆ ಗಿಡಗಳು. ರೋಗ ಏನಿಲ್ಲ, ಚೆನ್ನಾಗ್ ಬಂದವೆ. ಈಗೆಲ್ಲ ಸಾಮಾನ್ಯವಾಗಿ ಈಗ ಗೊಬ್ಬರ ಅಂತಂದ್ರೆ ಏನೇನು ಕೊಡ್ತೀರಿ ಮೆಣಸಿನ ಒಂದು ಬೆಳೆಗೆ? ಗೊಬ್ಬರ, ಹೀರೆ ಗೊಬ್ಬರ ಅದನ್ನೆಲ್ಲ ಹಾಕ್ತಿವಿ, ಹೀರೆ ಗೊಬ್ಬರ ಹಾಕ್ತಿವಿ, ಕಳೆ ತೆಗಿಸ್ತೀವಿ. ಅದಕ್ ಬಿಟ್ರೆ ಆಮೇಲೆ ಒಂದ್ಸರಿ ಔಷಧಿನೂ ಹೊಡಿಸ್ತಾರ. ಇವಾಗ ಮೊದ್ಲೆ ಔಷಧಿನೂ ಹೊಡಿಸ್ತಿದ್ರಲ್ಲ ನಾವು, ಇವಾಗ ಔಷಧಿ ಎಲ್ಲ ಇದಕ್ಕೂ ಹೊಡಿಸ್ಲೇಬೇಕು. ಅಂದ್ರೆ ಮೊದ್ಲು ರೋಗ ಬರ್ತಾ ಇರ್ಲಿಲ್ಲ? ಬರ್ತಾ ಇರ್ಲಿಲ್ಲ ಮೊದ್ಲೆ, ಇವಾಗ ರೋಗ ಬರ್ತಾ ಇತ್ತಲ್ಲ ಒಂದ್ಸರಿ ಔಷಧಿ ಹೊಡಿಸ್ತೀವಿ. ಈಗ ಸಗಣಿ ಗೊಬ್ಬರ ಅದೆಲ್ಲ ಕೊಡ್ತೀರಾ? ಇಲ್ಲ ಸರ್, ಅದೇನು ಈಗಿಲ್ಲಲ್ಲ, ದನಗಳೇ ಕಮ್ಮಿ ಈ ಕಡೆ. ಸಗಣಿ ಗೊಬ್ಬರ ಏನಿಲ್ಲ, ಹೀರೆ ಗೊಬ್ಬರನೇ ಹಾಕ್ಸ್ತೀವಿ. ಯಾಕೆ ನೀವು ದನ ಕಟ್ಟಿಲ್ಲ? ಅದೇ ಮನೆಗಳು ಸ್ವಲ್ಪ ಸಣ್ಣ ಸಣ್ಣ ಮನೆಗಳು ಬಂದವ ಸರ್, ಅದಕ್ಕೆ ಜಾಗನೇ ಆಗಲ್ಲ, ನೋಡ್ಕೇನಾರ್ಬೇಕು ಅಂದು ಹಂಗಾಗಿ ನಾವು ದನಗಳು ಇವಾಗ ಬಿಟ್ಬಿಟ್ಟಿದೀವಿ. ಕಟ್ಟೆ ವ್ಯವಸ್ಥೆಗೆ ಸರಿಯಾದ ಜಾಗ ಇಲ್ಲ ನಿಮ್ಮ? ನಮಗ್ ಜಾಗನೇ ಇಲ್ಲ, ಸಣ್ಣ ಮನೆ, ನಾವ್ ಇರಕ್ಕೆ ಸರಿ ಹೋಗತ್ತೆ. ಇಟ್ಟಿನ ಮಿಷಿನ್ ಒಂದೈತೆ, ಅದಕ್ಕೆ ಸರಿ ಹೋಗ್ತ ಸರ್, ನಾವ್ ಕಟ್ಟಕ್ಕಾಗಲ್ಲ. ಈಗ ಮೆಣಸಿನ್ಕಾಯಿ ಈಗ ರೇಟ್ ಇಲ್ಲ ಅಂತ ಹೇಳಿದ್ರ, ಈಗ ಈಗೇನಾದ್ರೂ ಅವನ್ನ ಹಣ್ಣುಗಾಯಿ ಬಿಟ್ಕಂತೀರ? ಹಣ್ಣುಗಾಯಿ ಬಿಡಲ್ಲ, ಸುಮ್ನೆ ಹೊಲ ಹೊಡಿಸ್ಬಿಡ್ತಾರೆ, ಬಹಳ ಕೆಟ್ಟ ಹೋಗ್ಬಿಡ್ತಾವ ಸರ್. ಮಧ್ಯೆ ಹಣ್ಣುಗಾಯಿ ಬಿಟ್ಕೊನಕ ಅವಕಾಶ ಇರಲ್ವಾ? ಬಿಡ್ತಿದ್ವಿ, ಕೆಟ್ಟ ಹೋಗ್ತಾವ, ಇಲ್ಲಿ ಇರಲ್ಲ ಹಂಗೆ. ಅಂದ್ರೆ ಸೀಡ್ಸ್ ಕಾಯಿ ಆಗಿರೋದ್ರಿಂದ ಇದು ತಡೆಯಲ್ಲ ಸರ್. ಮಧ್ಯೆ ಕೆಟ್ಟವ ಮತ್ ಬಿಡ್ಸಕ್ ಅದಕ್ಕೆಲ್ಲ ಒಣಗ್ಸೋದು ಬಹಳ ಕೆಟ್ಟ ಹೋಗ್ಬಿಡ್ತಾವ. ಹಂಗಾಗಿ ಮಳೆ ಬಂದ್ಬಿಟ್ರೆ ಇದ ಕೆಟ್ಟ ಹೋಗ್ತಾವಲ್ಲ, ಸುಮ್ನೆ ಹೊಲ ಹೊಡಿಸ್ಬಿಡ್ತೀವಿ. ಅಲ್ಲ ಈಗ ರೇಟ್ ಇದ್ದಾಗ ನಿಮ್ಗೆ ಒಳ್ಳೆಯ ಒಂದು ಲಾಭ ಬರುತ್ತೆ? ಹ್ಞೂ ಸರ್, ಬರ್ತತೆ ಲಾಭ. ಆಗಿತ್ತು ಫಸ್ಟ್ನೇ ರೇಟ್ಗೆ, ಫಸ್ಟ್ನೇ ಬೀಡ್ಗೆ ಆಗಿತ್ತು. ಏನ್ ರೇಟ್ ಸಿಕ್ತು ಅವಾಗ? 40-45 ರೂಪಾಯಿ ಹಿಂಗಿತ್ತು ಸರ್, ಒಂದ್ ಕೆಜಿಗೆ. ಅವಾಗ ಚೆನ್ನಾಗ್ ಸಿಕ್ಕತ್ ರೇಟ್. ಈಗ ಬರ್ತಾ ಬರ್ತಾ 30 28 ಈಗ ಅಲ್ಲೇ 16-15 ರೂಪಾಯಿ ಕೆಜಿ ಸರ್. ಅಂದ್ರೆ ಮೆಣಸಿನಕಾಯಿ ಬಿಡಿಸಕ್ ಅದಕ್ಕೆಲ್ಲ ಸಾಕಷ್ಟು ಖರ್ಚಾಗತ್ತಲ್ಲ, ಖರ್ಚು 300 ರೂಪಾಯಿ ಕೂಲಿ ಸರ್ ಅವ್ರಿಗೆ. ಊಟ ತಿಂಡಿ ಮತ್ ಸಾಯಂಕಾಲ ಟೈಮು ಮಂಡಕ್ಕಿ ಅವ್ರಿಗೆ ಕಾಫಿ ಎಲ್ಲ ಕುಡಿಸ್ಬೇಕು. ಮತ್ತೆ ಅದ್ರೊಳಗಡೆ ಎಲ್ಲ ಕಳೆನ ತೆಗಿಸ್ಬೇಕಾಗುತ್ತೆ, ಅದ್ರೊಳಗಡೆ ಕಳೆನೂ ತೆಗ್ಸಕ್ ಹುಲ್ಲಾದಂಗೆ ತೆಗ್ಸ್ತಲೇ ಇರಕ್ ಅವ್ರನ್ನ ಹೋಗಿ ಬಿಟ್ಟು ಬರ್ಬೇಕು, ಕರ್ಕೊಂಡ್ ಬರ್ಬೇಕು ಕಳ್ಳೆ ಇಟ್ಟಿದ್ದ ಊರಿದ್ದ. ಕಳೆ ತೆಗಿಸ್ತೀರ ಅಥವಾ ಏನು ಈ ಕಳೆನಾಶಕ ಇಂತ ಸಿಂಪಡಣೆ ಮಾಡಿ? ಇಲ್ಲ ಸರ್, ಕಳೆ ತೆಗಿಸ್ತೀವಿ ನಾವು. ಈಗ ಸಾಕಷ್ಟು ತರಕಾರಿ ಒಳ್ಳೇದಂತ ಹೇಳ್ತಾರೆ, ಅಂದ್ರೆ ರೇಟ್ ಇರ್ಬೇಕಲ್ವಾ? ರೇಟ್ ಇರ್ಬೇಕು ಸರ್, ರೇಟ್ ಇದ್ರೆ ಚೆನ್ನಾಗಿ ರೈತರಿಗೆ, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತೈತೆ. ಈಗ ಈರುಳ್ಳಿ ಅಂತಂದ್ರೆ ಅದನ್ನ ಯಾವಾಗ ಬೆಳಿತೀರಿ? ಈರುಳ್ಳಿ ಇವಾಗ ಚೆಲ್ಲರ್ ಚೆಲ್ತಾರೆ, ಆಕರ ಹಾಕಿದ್ದಾರೆ, ನಾವಿನ್ನ ಹಾಕಿಲ್ಲ, ನೋಡ್ಬೇಕು. ಮೆಣಸಿನ ಗಿಡ ತಕ್ಕಂದು ಜೋಳ ಬಿತ್ಬೇಕು, ನೀರುಳ್ಳಿ ಹಾಕ್ಬೇಕು, ನೋಡ್ಬೇಕು ಸರ್. ಈಗ ಈರುಳ್ಳಿ ಒಳ್ಳೆ ರೇಟ್ ಇದೆ? ರೇಟ್ ಐತೆ ಅಂತಾರೆ, ಹಾಕಿದಾಗ ಅವ ತಕ್ಕಂದಾಗ ಮತ್ತ ಅಲ್ಲಿ ಕಮ್ಮಿ ಆಗಿರ್ತತೆ, ಹೇಳಕ್ಕಾಗಲ್ ಸರ್ ಯಾವ ಟೈಮು ಅಂತ. ಹಿಂದೆಲ್ಲ ಬೆಳೆದ್ರಿ ಈರುಳ್ಳಿ? ನೀರುಳ್ಳಿ ಎಲ್ಲ ಬೆಳೆದ್ವಿ. ಕೈ ಹಿಡ್ದಿದ್ಯಾ ಬೆಳೆ? ಸರ್ ಹಿಡ್ದತೆ, ನೀರುಳ್ಳಿ ಚೆನ್ನಾಗೆ ಒಂದ್ ಎರಡ್ ಬೆಳೆ ಚೆನ್ನಾಗ್ ರೇಟ್ ಸಿಕ್ಕತೆ, ಒಂದ್ಸರಿ ಸಿಗೋದಿಲ್ಲ ಹಂಗಾಗ್ತ ಸರ್. ಈಗ ಈರುಳ್ಳಿ ಅಂತಂದ್ರೆ ಸಾಮಾನ್ಯವಾಗಿ ನೀವು ಹಿಂಗಾರಿ ಬೆಳೆ ಬೆಳಿತೀರಿ? ಹ್ಞೂ ಸರ್. ಈಗ ಮುಂಗಾರಿಯಲ್ಲಿ ಏನ್ ಹಾಕಲ್ಲ? ಇಲ್ಲ ಇಲ್ಲ, ಮುಂಗಾರಿ ಹಾಕಿದ್ರೆ ಒಂದ್ ಮಳೆ ನೀರ್ ನಿಂತ್ಕೊಂಡು ಅವು ಬಹಳ ಕೆಟ್ಟ ಹೋಗ್ಬಿಡ್ತಾವ ಸರ್. ಈಗ ಇದ್ರ ಮೇಲೆ ತಕ್ಕಂದೇ ಹಾಕದ್ ನೀರು. ನಿಮ್ಮ ಭೂಮಿ ಯಾವ ಮಣ್ಣಿಂದ ಕೂಡಿದೆಯಮ್ಮ? ಕೆಂಪುದು. ಈಗ ಕೆಂಪು ಮಣ್ಣಲ್ಲಿ ಎಲ್ಲಾ ರೀತಿಯಾದಂತ ಬೆಳೆಗಳನ್ನ ಬೆಳಿಬಹುದು? ಬೆಳಿಬಹುದು ಸರ್, ಕೆಂಪ್ ಮಣ್ಣು ಆಮೇಲೆ ಎರೆ ಮಣ್ಣು ಐತೆ. ಈಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಹೂ ಬೆಳಿಬೇಕು ಈ ತರ ಮನ್ಸ್ ಮಾಡ್ಲಿಲ್ಲ ನೀವು? ಪ್ರತಿನಿತ್ಯ ಅದೇ ಕಾಣಬಹುದಲ್ಲ? ಇಲ್ಲ ಸರ್, ಹೂವಿನ ಗಿಡ ಅದೇ ನಮ್ ಕಡೆ ಯಾವ್ದು ಇಲ್ಲ ಸರ್, ಹೂ ಬೆಳಿಬೇಕನ್ನೋದೇನಿಲ್ಲ. ಹಿಂಗೆ ಮೆಣಸಿನ ಗಿಡ ಆಮೇಲೆ ಮೆಕ್ಕೆಜೋಳ ಹಾಕ್ತಿವಿ, ಅದನ್ ಬಿಟ್ರೆ ಬೇರೆ ಏನು ತರಕಾರಿ ಹಿಂಗ ಹಾಕದ. ಈಗ ಅವರೇ ಹಾಕಿದ್ವಿ ಅಂತ ಹೇಳಿದ್ರ? ಎಷ್ಟು ಎಕರೆ ಹಾಕಿದ್ರಿ ಅದನ್ನ? ಅವರೇ ಒಂದೇ ಸ್ವಲ್ಪ ಬಿತ್ತಿದ್ವಿ, ಅವ್ ಬರ್ಲಿಲ್ಲ, ಆಗ್ಲಿಲ್ಲ, ಅವು ಮಳೆಗೆ ತಡಿಲಿಲ್ಲ ಸರ್, ಹೋದ್ವು ಅದ್ರ ಬದ್ಲಿ ಜೋಳ ಹಾಕಿದ್ವಿ. ಈಗ ಹೆಬ್ಬಾಳ ಅವ್ರೆ ಅಂತಾರಲ್ಲ? ಹೆಬ್ಬಾಳ ಅಲ್ಲ, ಇದ್ರ ಅವ್ರೇನೆ, ದಪ್ಪಂದ ಅವರೇಕಾಯಿ ಅಂತಾರಲ್ಲ, ತನ್ನವ್ರೆ ತನ್ನವ್ರೆ. ಈಗ ಬೇಗ ಬರಂತದ್ನ ಯಾಕೆ ನೀವು ಬಿತ್ತನೆ ಮಾಡಿ ಬೆಳಿಬಾರ್ದು? ಅವ್ರೇನ ಹೆಬ್ಬಾಳ ಅವ್ರೆ ಅಂತ ಬಂದಿದೆ ಆಗ್ತಾ ಸರ್, ನಮ್ ಕೈಲಿ ಆಗೋದಿಲ್ಲ, ಒಬ್ಬೊಬ್ರು ಇರ್ತೀವ ಅಂತಂದ ಈಗ ಜೋಳ ಹಾಕಿದೀವಿ. ಈಗ ಈಗ ಮೆಕ್ಕೆಜೋಳ ಅಂತಂದ್ರೆ ಎಷ್ಟು ಎಕರೆ ಇದೆ ಅದು? ಅದು 1.5 ಎಕರೆ. ಈಗೆಲ್ಲ ಈ ವರ್ಷದ ಮಟ್ಟಿಗೆ ಹೆಚ್ಚಿಗೆ ಮಳೆ ಬಂತು ಅಂದ್ರೆ ಬೆಳೆ ಯಾವ ರೀತಿ ಬಂದಿದೆ? ಚೆನ್ನಾಗ್ ಬಂದವ, ಅಲ್ಲಿ ಎತ್ತರ ಇದಾವೆ, ಗೊಬ್ಬರ ಎಲ್ಲ ಹಾಕ್ಬಿಟ್ಟತೆ, ಚೆನ್ನಾಗದವ್ ಸರ್. ಏನೇನ್ ಗೊಬ್ಬರ ಕೊಡ್ತೀರಾ ಮೆಕ್ಕೆಜೋಳ? ಹೀರೆ ಗೊಬ್ಬರ, ಅದಕ್ಕೂ ಮೇಲ್ ಗೊಬ್ಬರ. ಮೇಲ್ ಗೊಬ್ಬರ ಈಗ ಬಿತ್ತಬೇಕಾದ್ರೆ ಬಿತ್ಬೇಕಾರ್ಲಿ ಗೊಬ್ಬರ ಹಾಕ್ತಿವಿ, ಇಪ್ಪತ್ತು ಇಪ್ಪತ್ತು DAP ಅದನ್ನೆಲ್ಲ ಹಾಕ್ತಿವಿ. ಈಗ ವರ್ಷ ಈಗ ಮೆಕ್ಕೆಜೋಳದ ಬೆಳೆ ಒಳ್ಳೆ ಸುಲಂಗಿ ಅಂದ್ರೆ ತೆನೆ ಬಿಡಂತ ಸಂದರ್ಭದ ಬಂದಾಗ ಮಳೆ ಹೋಗ್ತಾ ಇತ್ತು, ಬೆಳೆ ಲಾಸ್ ಆಗ್ತಾ ಇತ್ತು. ಈಗ ಉತ್ತಮವಾದ ಮಳೆ ಆಗಿದೆ ಈ ವರ್ಷ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಮಗೆ ಎಲ್ಲ ಖುಷಿ ಅನಿಸ್ತದ ಸರ್. ಈಗ ಮೆಕ್ಕೆಜೋಳದ ಏನ್ ಲಾಸ್ ಆಗಲ್ಲ, ಮಳೆ ಎಷ್ಟು ಬಂದ್ರು ಗೊಬ್ಬರ ಎಲ್ಲ ಹಾಕ್ಸಿದೀವ, ಬಹಳ ಚೆನ್ನಾಗಿದಾವ ಜೋಳಗಳೆಲ್ಲ. ಈಗ ಮೆಕ್ಕೆಜೋಳದಲ್ಲಿ ಅವ್ರಿನ ತೊಗರಿನ ಅಕಡಿ ಬೆಳೆ ಆಗಿ ಬೆಳಿಬೋದಲ್ಲ ನೀವು? ಹಾಕ್ತಿದ್ವಿ ಸಹ, ನೋಡಕ್ ಆಗಲ್ಲ ಅಂತಂದ್ ಈಗೆಲ್ಲ ಕಮ್ಮಿ ಮಾಡ್ಬಿಟ್ಟಿದೀವಿ, ಹಾಕೋದಿಲ್ಲ, ಬರೇ ಜೋಳನೇ. ಈಗ ಮತ್ತೆ ನಿಮ್ಗೆ ಇದು ಬೇಕು, ಬೇಳೆ ಬೇಕು, ಬೇಳೆ ಬೇಕು ಮನೆಗೆ ಬಳಸಕ್ ಸಾಂಬಾರಿಗೆ. ಏನ್ ಮಾಡ್ತೀರಾ ಅವಾಗ? ಅವಾಗೆಲ್ಲ ದುಡ್ಡು ಕೊಡ್ತಾ ಅಂಬರದು. ಈಗ ಜಮೀನ್ ಆಯ್ತಪ್ಪ, ಯಾಕೆ ಬಳ್ಕೋಬಾರ್ದು ನೀವು? ಆದ್ರೆ ಅದೇ ಬರ್ತಾವ, ಹೆಂಗ ರೋಗ ಬೀಳೋದು, ಲಾಸ್ ಆಗೋದು, ಹಿಂಗಾಗ್ತ ಸರ್. ನೋಡ್ಕೋಬೇಕಲ್ಲ, ಅದ್ನ ನೋಡರ್ಬೇಕು ಅಂದ ಹಂಗಾಗಿ ನಾವ್ ಬರೇ ಜೋಳನೇ ಬಿತ್ತದೆ ಯಾವಾಗ್ಲೂ. ಮೆಕ್ಕೆಜೋಳ ಚೆನ್ನಾಗಿದೆ ವರ್ಷ ಸರ್, ಬಹಳ ಚೆನ್ನಾಗದ. ಅಲ್ಲ ತೆನೆ ಕಾಳಾಗಿದೆ, ಇನ್ನ ಸಣ್ಣ ವಾಲ್ಗಾಳ್ನ ಹೆಂಗಾಗಿದಾವ. ಈಗ ಮೆಣಸಿನ ಬೆಳೆ ನಿಮಗೆ ಲಾಸ್ ಆಯ್ತು. ಈಗ ಎಲ್ಲ ಒಂದ್ ಕಡೆ ನಿಮ್ಗೆ ಮೆಕ್ಕೆಜೋಳದ ಬೆಳೆ ಕೈ ಹಿಡಿದಿದೆ? ಕೈ ಹಿಡಿದೈತೆ. ಈಗ ತಿಂಗಳಲ್ಲಿ ಅಂತಂದ್ರೆ ಅದನ್ನೇ ಬೆಳಿತೀರಾ ನೀವು? ಅದು ಯಾವಾಗಾದ್ರೂ ಹಾಕ್ಬೋದು, ಈಗ ಒಂದ್ ತಿಂಗಳಿಗೆ ಬರ್ದ್ ಬಿಡ್ತಾವ ಅವು, ಒಂದೇ ಪಟ್ಟೆ ಬಿಡಿಸೋದು ಅವನ್ನ. ತಿಂಗಳಲ್ಲಿ ತಿಂಗಳಲ್ಲಿ ಕಾಯಿ ಕಾಳ್ ಬೀನ್ಸ್ ಬರ್ತಾವಲ್ಲ ಅವು ಒಂದೇ ಸರಿಗೆ ಬರೋದವು. ಅದ್ರಲ್ಲಿ ಲಾಭ ಕಂಡಿದ್ರೆ ತಿಂಗಳಲ್ಲಿ ಅದು 50 ರೂಪಾಯಿ ಕೆಜಿ ಆದ್ರೂ ಏನ್ ಚೆನ್ನಾಗಿ ಇಡ್ತದ. ಸ್ವಲ್ಪ ಮಳೆ ಬಂದ್ ಬಹಳ ಒಂದ್ ಸ್ವಲ್ಪ ಇದಾತು, ಆದ್ರೂ ಒಂದ್ ಸ್ವಲ್ಪ ರೇಟ್ ಸಿಕ್ಕು ಸರ್. ಏನ್ ರೇಟ್ ಸಿಕ್ತ ನಿಮ್ಗೆ? 50 ರೂಪಾಯಿದಂಗ್ ಸಿಕ್ತಾ ನಮ್ಗೆ. ಒಳ್ಳೆ ಲಾಭ ಆಗಿದೆ ಸರ್, ಲಾಭ ಆಗಿದೆ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಒಂದಲ್ಲ ಒಂದ್ ರೀತಿ ಬೆಳೆ ಬೆಳಿತೀರಾ ನೀವು? ಬೆಳಿತೀವಿ ಸರ್. ಈಗ ನೀರಿದೆ ನಿಮ್ಮಲ್ಲಿ? ನೀರಿದೆ ಸರ್. ಮಳೆ ಬಂದ್ರೇನ್ ಸರ್ ಎಲ್ಲ ಬೆಳಿತೀವಿ ನಾವು ತರಕಾರಿ. ಈ ವರ್ಷ ಬೆಳೆ ಮಾತ್ರ ಬಹಳ ಖುಷಿ ಆಗಿದೆ ನೋಡ್ರಿ. ಈಗ ಇಷ್ಟೆಲ್ಲ ಜಮೀನ್ ಇದ್ದು ಕೃಷಿ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದೇ ಸಂಘ ಮಾಡಿದ್ರೆ ಚೆನ್ನಾಗಿ ಅಂತ, ಎಲ್ಲ ಇಷ್ಟಿಷ್ಟ್ ಕಟ್ಕೊಂಡು ಎಲ್ಲ ಇದ್ ಮಾಡಿದ್ರೆ ಸಾಲ ತಕ್ಕಂದು ಯಾವ್ದಾರ ಒಂದ್ ಇದಕ್ಕೆ ಹೊಲಕಾರ ಹಾಕಿದ್ರೆ ಮೆಕ್ಕೆಜೋಳಕ್ ಹಾಕಿದ್ವಿ ಸಾಲ ತಕ್ಕಂದು, ಆಮೇಲೆ ಸೋಲಾರ್ ನೀರಿಂದ ಹಾಕ್ಸಿದ್ವಿ, ಹಂಗಾಕಿ ಚೆನ್ನಾಗ್ ಹಾಕ್ಸಿ ಎಲ್ಲ ಸೇರ್ಕೊಂಡ್ ತಿಂಗಳ ಹಿಂಗ್ ವಾರ ಕಟ್ಕೊಂತ ಹೋಗ್ತಾ ಇದೀವಿ ಸರ್. ಎಷ್ಟ್ ಜನ ಸೇರ್ಕೊಂಡಿದ್ರ ನಿಮ್ಮ ಒಂದು ಗುಂಪಿನಲ್ಲಿ? ಅದ್ರಾಗ ಒಂದ್ 18 ಜನ ಸೇರ್ಕೊಂಡಿವಿ ಸರ್. ಈಗ ಎಷ್ಟೆಷ್ಟು ಉಳಿತಾಯ ಮಾಡಿದ್ರ ವಾರ ವಾರ? ವಾರ ವಾರ ನಾವೆಷ್ಟು 50-100 ಕಟ್ತಾರೆ, ನಾವೆಲ್ಲ 50 ರೂಪಾಯಿದಂಗೆ ಕಟ್ತಾ ಇದೀವಿ. ಈಗೆಲ್ಲ 50-50 ರೂಪಾಯಿ 18 ಜನ ಒಬ್ರ ಕೈ ಕೊಡ್ತಾರಲ್ವಾ? ಒಬ್ರ ಕೈ. ಆ ಒಂದು ಹಣವನ್ನ ಎಲ್ಲಿ ಕಟ್ತೀರಾ ನೀವು? ಹಣ ಬ್ಯಾಂಕಿಗೆ ಹೋಗಿ ಕಟ್ಬಾರ್ದು. ಯಾರು ಹೋಗ್ತಾರ ಬ್ಯಾಂಕಿಗೆ ಕಟ್ಟಕ್ಕೆ? ಪ್ರತಿನಿಧಿಯರು ಇರ್ತಾರಲ್ಲ ಅವ್ರು ಕಟ್ತಾರೆ. ಈಗ ಅವರಷ್ಟೇ ಕಟ್ಬೇಕಾ, ಎಲ್ಲರಿಗೂ ಸರ್ತಿ ಬರುತ್ತ? ಅದು ಎಲ್ಲರಿಗೂ ಸರ್ತಿ ಬರ್ತೈತಿ, ಜಾಸ್ತಿ ಪ್ರತಿನಿಧಿಗಳು ಬಿಡಿಸ್ಕೊಂಡ್ ಬರ್ತಾರೆ, ನಾವ್ ಎಲ್ಲರಿಗೂ ಸರ್ತಿ ಹೋಗಿ ಕಟ್ತೀವಿ. ಈಗ ನಿಮ್ಮ ಗುಂಪಿನಲ್ಲಿ ಏನೋ 18 ಜನ ಸದಸ್ಯರ ಇದ್ರ ನೀವು, ಎಲ್ಲರಿಗೂ ವಿದ್ಯಾಭ್ಯಾಸ ಓದಕ್ಕೆ ಬರೆಯಕ್ಕೆಲ್ಲ ಬರುತ್ತಾ? ಇಲ್ಲ, ಸ್ವಲ್ಪ ಜನ 5-6 ಸಾವಿರ, ಒಂದ್ ಸ್ವಲ್ಪ ಜನ ಇಲ್ಲ ಅವ್ರಿಗೆ. ಈಗ ಮತ್ತೆ ಅವ್ರಿಗೆಲ್ಲ ಯಾವ ರೀತಿ ಗೊತ್ತಾಗುತ್ತೆ ಈಗ ಬ್ಯಾಂಕಿಗೆ ಹೋಗಿ ಹಣ ಕಟ್ಟುವಂತದ್ದು? ಗೊತ್ತಿರ್ತಾರಲ್ಲ, ನೋಡಿರ್ತಾರಲ್ಲ, ಹೋಗ್ತಾರೆ, ಬರ್ಕೊಟ್ಟಿರ್ತಾರ, ಬರೆಯರೆ ಬೇರೆ ಪ್ರತಿನಿಧಿಗಳು ಇರ್ತಾರ, ಅವರೆಲ್ಲ ಬರ್ದು ಹೇಳ್ತಾರೆ, ಹೋಗಿ ಕಟ್ ಬರಬಹುದು, ಯಾರಾದ್ರೂ ಕಟ್ಬಹುದು, ಅದಕ್ಕೆ ಬರ್ಕೊಟ್ರೆ ಅವ್ರಿಗೆ ಸ್ಲಿಪ್ ಕೊಡ್ತಾರ, ಅದಕ್ಕೆ ಕಟ್ಟಿಸ್ಕೊಂಡ್ ಅಂತ ಅಂಬರ್ಬೇಕು. ಈಗ ವಾರಕ್ಕೊಮ್ಮೆ ಸಭೆ ಮಾಡ್ತೀರಾ ನೀವು? ಸಭೆ ಅಂದ್ರೆ ವಾರ ವಾರ ಕುತ್ಕಂತೀವಿ. ಅಲ್ಲೇನ್ ಚರ್ಚೆ ಮಾಡ್ತೀರಾ ನೀವು? ಇಂತಾರ ಕಟ್ಟಿದಾರೆ, ಇಂತಾರ ಇಲ್ಲ, ಬರ್ಲಿಲ್ಲ ಅಂದ್ರೆ ದಂಡ ಹಾಕ್ತಾರೆ, 10 ರೂಪಾಯಿ ದಂಡ ಹಾಕ್ತಾರೆ. ಒಂದ್ ವಾರ ಹೋಗ್ಲಿಲ್ಲ ಅಂದ್ರೆ ಹೋಗ್ಲೇಬೇಕು. ಈಗ ಎಲ್ಲರೂ ಉಳಿತಾಯದ ಹಣ ಅಂತಂದ್ರೆ ಯಾವ ರೀತಿ ಅಲ್ಲಿ ದುಡಿತಾರ ಅದನ್ನ? ಅವ್ರು ಅಂದ್ರೆ ಹೊಲಕ್ ಹೋಗೋರು ಇದಾರೆ, ಅದ್ರಿಗೆ ಕೂಲಿ ಮಾಡೋ ಕೂಲಿ ಮಾಡೋರು ಅದಾರೆ, ಆಮೇಲೆ ಸ್ಕೂಲ್ ಅಡಿಗೆ ಮಾಡೋರು ಇದಾರೆ, ಅದ್ರಿಗೆ ಏನಾದ್ರೂ ಹೈನುಗಾರಿಕೆ ಮಾಡಿ ಹಾಲು ಮಾರಾಟ ಮಾಡೋ ಹಾಲು ಏನಿಲ್ಲ ಸರ್, ನಮ್ಮೂರಾಗ ಹಾಲೇ ಕಮ್ಮಿ ಒಂದ್ ಸ್ವಲ್ಪ. ಹಿಂಗೆ ಯಾವ್ದಾರ ದುಡಿಮೆ ಮಾಡಿ 50 ರೂಪಾಯಿ. ನೀವು ಯಾವ ರೀತಿ ದುಡಿತೀರ? ಮಿಷಿನ್ ಐತೆ, ಇಟ್ಟಿನ ಮಿಷಿನ್, ಅದ್ರಿದ್ದಲ್ಲೇ ನಾವು ಇದ್ ಮಾಡಿ ದುಡಿತೀರ? ಇಟ್ಟಿನ ಮಿಷಿನ್ ಇದ್ದಲ್ಲೇ ನಮ್ ಜೀವನ. ಅಂಗಡಿ ಇಡೋಣ ಅಂತ ಇದೀವಿ, ಕಿರಾಣಿ ಅಂಗಡಿ ನೋಡ್ಬೇಕು ಅದೇ. ಒಟ್ಟಾರೆ ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ತರ ನೀವು 18 ಜನ ಮಹಿಳಾ ಸದಸ್ಯರು ಸೇರಿಕೊಂಡು ಒಂದು ಸಂಘವನ್ನ ಮಾಡ್ಕೊಂಡಿದ್ದೀರಾ, ಇದರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಅದರಿಂದ ಅದೇ ತಿಂಗಳ ಕಟ್ಕೊಂತ ಹೋದ್ರೆ ಉಳಿತಾಯ ಸಿಗ್ತದೆ, ಸಾಲ ಕೊಡ್ತಾರೆ, ತಿಂಗಳ ಹೆಂಗ 1 ರೂಪಾಯಿ ಬಡ್ಡಿ, ಅದು ಕಟ್ಕೊಂತ ಹೋದ್ರೆ ಒಂದ್ ಇದಕ್ ಹಾಕತ್ತೆ ಅಂತ ಮಾಡ್ತಾ ಇದೀವಿ ಸರ್. ಈಗ ಬೇರೆ ಕಡೆ ಸಾಲ ತರಬೇಕಂತಂದ್ರೆ ಸಾಕಷ್ಟು ಬಡ್ಡಿ ಕಟ್ಬೇಕಾಗುತ್ತೆ. ಬಡ್ಡಿ ಕಟ್ಬೇಕು, ಹೌದು ಸರ್. ಈಗ ನೀವೆಲ್ಲ ಸಾಲ ತಕೊಂಡು ಈಗ ಒಂದ್ 4 ಕುರಿ ಮರಿಗಳನ್ನ ತಂದು ಅದನ್ನ ಸಾಕಾಣಿಕೆ ಮಾಡಿ ಅದರಿಂದಲೇ ನೀವು ಆದಾಯ ಕಾಣಬಹುದಲ್ಲ? ಕಾಣಬಹುದು ಸರ್, ಕಟ್ಟಕ್ಕೆ ಜಾಗ ಇಲ್ಲ. ನಿಮ್ಗೆ ಮುಖ್ಯವಾಗಿ ಜಾಗದ ಸಮಸ್ಯೆ? ಜಾಗದ ಸಮಸ್ಯೆ ಬಂದತೆ, ಅದ ಎಲ್ಲಾದ್ರೂ ಕಟ್ಟಕ್ ಜಾಗ ಇಲ್ಲ. ಮಾಡಬಹುದು, 4 ಕುರಿ ತಗೊಂಡ್ ಹೊಡ್ಕೊಂಡ್ ಹೋಗಿ ಹೊಲದಾಗ ಮೇಯಿಸ್ಕೊಂಡ್ ಬರ್ಬೋದು ಸರ್, ಅದು ಅದೇ ಜಾಗ ಇಲ್ಲಲ್ಲ, ಸುಮ್ಮನಾಗಿದೀವಿ. ಪ್ರತಿನಿತ್ಯ ಆದಾಯ ಬರ್ಬೇಕು ಅಂತಂದ್ರೆ ಈಗ ಕೈ ಸೊಪ್ಪು ಬೆಳಿಬಹುದು, ಇಲ್ಲ ಹೂ ಬೆಳಿಬಹುದು, ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಮನ್ಸು ಮಾಡಬೇಕು. ಸೊಪ್ಪು ಬೆಳಿಬಹುದು, ಹೂವೆ ಕಮ್ಮಿ ಸರ್, ನಾವು ಹಾಕೋದಿಲ್ಲ ಹೂ ಎಲ್ಲ, ಯಾರು ಹಾಕೋದಿಲ್ಲ. ಸೊಪ್ಪು ಬೆಳೆದ್ವಿ, ಪಲ್ಕ, ಮೆಂತೆ, ಕೊತ್ತಂಬರಿ ಎಲ್ಲ ಹಾಕ್ತಿವಿ, ಮಡೆ ಕಟ್ಟಿ ಹಾಕ್ತಿದ್ವಿ ಸರ್. ಸೊಪ್ಪು ಬೆಳೆದ್ವಿ. ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳೆದಿರ ಸೊಪ್ಪನ್ನ? ಈಗ 2-3 ವರ್ಷದಿಂದನೇ ಸಾಕಿ ಮಾಡಿದ್ವಿ. ಈಗೆಲ್ಲ ಬಿಟ್ಟು ಬಿಟ್ಟು? ಈಗ ಬಿಟ್ಬಿಟ್ಟಿವಿ ಸರ್, ಇವಾಗ ಆಗ್ತಾನೆ ಇಲ್ಲ, ನೀರು ಕಮ್ಮಿ ಆಗ್ಬಿಟ್ವ. ಅವಾಗೆಲ್ಲ ಸೊಪ್ಪು ಬೆಳೆದ್ವಿ, ತರಕಾರಿ, ಟೊಮೆಟೊ ಗಿಡ ಎಲ್ಲ ಹಚ್ಚಿದೀವಿ ಸರ್. ಏನ್ ಇವಾಗ ಇದಿಲ್ಲ. ಈಗ ಉತ್ತಮವಾದ ಮಳೆ ಆಗಿದೆ, ಈ ವರ್ಷ ಮಳೆ ಆಗಿತ್ತು. ಈಗ ಮುಂದೆ ಮತ್ತೇನಾದ್ರೂ ಬೇಸಿಗೆ ಬೆಳಿಬೇಕಂತ ಅನ್ಕೊಂಡಿದೀರ? ಇಲ್ಲ ಸರ್, ಅದಕ್ಕೆ ಬೋರ್ ಇಲ್ಲ. ಅಲ್ಲಿ ನಾಮಿ ಕೊಟ್ಟರೆ ಹೊಲಗಳಿಗೆ ಬೋರ್ ಇಲ್ಲ, ಬೋರ್ ತಗ್ಸಿ ಮಾಡೋಣ ಅಂತ ಇದೀವಿ ಈಗ. ಈಗ ನಿಮ್ಮ ಒಂದು ಹಿಟ್ಟಿನ ಗಿರಣಿಯಲ್ಲಿ ಅಂತಂದ್ರೆ ಏನೇನಲ್ಲಿ ಕಾಳು ಬೀಸ್ತೀರ ನೀವು? ಎಲ್ಲ ರಾಗಿ, ಜೋಳ, ಗೋಧಿ, ಸಾಂಬಾರ್ದ ಹಿಟ್ಟು, ಅರ್ಶಿನ ಕಂಬು ಎಲ್ಲ ಬೀಸ್ತೀವಿ. ಆಮೇಲೆ ಹಸ್ ಮಾಡೋದು ಐತೆ, ರಾಗಿ ಹಸ್ ಮಾಡೋ ಮಿಷಿನ್ ಐತೆ, 4 ಮಿಷಿನ್ ಅದಾವ ಸರ್. ಎಲ್ಲ ಮಾಡ್ತೀವಿ, ಹಾಕೊಟ್ರೆ ಮಾತ್ರ ನಾವು ಸ್ವಲ್ಪ ನಡೆಸ್ತೀವಿ ಸರ್. ನನಗೆ ಬರೋದಿಲ್ಲ ಬೆಲ್ಟ್ ಹಾಕಕ್ಕೆ, ಅದಕ್ಕೆಲ್ಲ ಬೆಲ್ಟ್ಗಳು ಚೇಂಜ್ ಮಾಡ್ಬೇಕು ಬೆಲ್ಟ್ಗಳು. ಎಷ್ಟು ಮನೆ ಗ್ರಾಮ ನಿಮ್ಮೂರದು? 2000 ಮನೆ ಅದಾವ. 2000 ಮನೆ ಗ್ರಾಮ? ಗ್ರಾಮ. ಈಗ ಇಟ್ಟಿನ ಗಿರಣಿಗೆ ಅಕ್ಕಪಕ್ಕದ ಹಳ್ಳಿಯವರು ಏನಾರು ಬರ್ತಾರ? ಬರ್ತಾರೆ, ತಿರುಪುರದವ್ರು ಬರ್ತಾರೆ. ಬೆಟ್ಟದಾಗ ಏನ್ ಹೇಳಾರು, ಸಾಂಬಾರ ಬೇಕು ಅಂದ್ರೆ ಹಾಕ್ಸೆಂಡ್ ಹೋಗ್ತಾರೆ. ತಿರುಪುರದವ್ರು ಎಲ್ಲ ನಮ್ಮ ಮಿಷಿನ್ಗೆ ಇಲ್ಲಿಗೆ ಬರೋದವ್ರ, ಊರಾಗಿಲ್ಲ, ಒತ್ಕೊಂಡ್ ಬಂದು ಹಾಕ್ಸೆಂಡ್ ಹೋಗ್ತಾರೆ ಅವ್ರು. ಈಗೆಲ್ಲ ಕಾರ್ಪುಡಿ ಮಾಡಂತದ್ದು ಅಂತಂದ್ರೆ ಈ ಕಾಲದಾಗ ಕಡಿಮೆ ಅಲ್ವಾ? ಮಳೆಗಾಲದಾಗ ಕಮ್ಮಿನೇ, ಸೀಸನ್ ಇಲ್ಲ. ಸೀಸನ್ ಇಲ್ಲ, ಸಾಂಬಾರ, ಕಾರ್ತಪಡೆ ಎಲ್ಲ ಬ್ಯಾಸ್ಗೆ ಟೈಮ್ನಾಗ ಹಾಕ್ಸಿ ಇಟ್ಕೊಂಡ್ಬಿಡ್ತಾರೆ. ಈಗ ಮಳೆಗಾಲದಾಗ ಕಮ್ಮಿನೇ. ಈಗ ರಾಗಿ ಮಿಷಿನ್ಗೆ ಅದನ್ನ ಹಸ್ ಮಾಡಿ ಮತ್ತೆ ಹಿಟ್ಟು ಮಾಡಿಕೊಡ್ತೀರ? ಮಾಡ್ಕೊಡ್ತೀವಿ. ಆತರ ಮಾಡಿದ್ರೆ ಎಷ್ಟು, ಒಂದ್ ಸೇರ್ಗೆ ಎಷ್ಟು ಅಂತ ನೀವು ಹಣ ಫಿಕ್ಸ್ ಮಾಡಿದ್ರ? ಒಂದ್ ಸೇರ್ಗೆ 5 ರೂಪಾಯಿ ಅಂತ ಮಾಡಿದೆ. ಒಂದ್ ಸೇರಿ, ಒಂದ್ ಕೆಜಿಗೆ 5 ರೂಪಾಯಿ. ರಾಗಿನ ಕ್ಲೀನ್ ಮಾಡಿ ಹಾಕೊಡಕ್ಕೆ 5 ರೂಪಾಯಿ ಮಾಡಿದ್ವಿ. ಬೇರೆಲ್ಲ ಈಗ ಗೋಧಿ, ಜೋಳ ಇವಕ್ಕೆಲ್ಲ? ಅವೆಲ್ಲ 4 ರೂಪಾಯಿ, ಅವು 5 ರೂಪಾಯಿನೇ, ಅವು ರೇಟ್ ಅಯ್ಯ. ಈಗ ಸಾಂಬಾರ್ ಪುಡಿ ಹಾಕ್ಸಿದ್ರೆ ಎಷ್ಟು ಕೊಡ್ಬೇಕು ಒಂದ್ ಕೆಜಿ? 25-30 ರೂಪಾಯಿ ಸರ್. 30 ರೂಪಾಯಿಗಟ್ಲೆ ತಗಂತೀವಿ ಕೆಜಿಗಟ್ಲೆ. ಕೆಜಿಗಟ್ಲೆ ತೂಕ ಮಾಡಿ ನೀವು ಅಲ್ಲಿ ತೂಕ ಮಾಡಿ ತಗಂತೀವಿ. ಈಗ ಮತ್ತೆ ಇದು ಮೆಣಸಿನ್ಕಾಯಿ? ಮೆಣಸಿನ್ಕಾಯಿ ಮಟ್ಟಿಗೆ 25 ತಗಂತೀವಿ. ಈಗ ಹಿಟ್ಟಿನ ಗಿರಣಿಯಲ್ಲಿ ಒಂದು ದಿನದಲ್ಲಿ ಯಾವ ಟೈಮ್ನಲ್ಲಿ ಹೆಚ್ಚು ನಿಮಗೆ ಕೆಲಸ ಬರುತ್ತೆ? ಬ್ಯಾಸ್ಗೆ ಟೈಮ್ನ ಕಾರ್ತ್ ಪುಡಿ ಸಂಬಾರ ಹಾಕ್ತಾರೆ. ಈ ಟೈಮ್ನಾಗೆ ರಾಗಿಗಳು ಜಾಸ್ತಿ ಬರ್ತದೆ ನಮಗೆ, ಯಾಕೆ ಕೂಲರ್ಗೆ ಅಡಿಗೆ ಮಾಡಿಕೊಡ್ತಾರಲ್ಲ, ಮುದ್ದೆ ಇರಬೇಕು ಅಂತ ರಾಗಿನೇ ಸ್ವಲ್ಪ ಜಾಸ್ತಿ ಈ ಟೈಮ್. ಈಗ ಹೆಚ್ಚಾಗಿ ಏನ್ ಬೆಳಗಿನ ಟೈಮ್ ನಿಮಗೆ ಹೆಚ್ಚು ಕೆಲಸ ಇರುತ್ತೋ ಹಿಟ್ಟಿನ ಗಿರಣಿಯಲ್ಲಿ ಬೀಸಂತದ್ದು, ಏನ್ ಸಂಜೆ ಟೈಮ್ ಇರುತ್ತೋ? ಸ್ವಲ್ಪ ಕಮ್ಮಿನೇ ಇವಾಗ, ಸಾಯಂಕಾಲನೇ ಜಾಸ್ತಿ. ಸಾಯಂಕಾಲ ಈಗೆಲ್ಲ ರೈತರೆಲ್ಲ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ, ಸಂಜೆ ಬಂದು ಎಲ್ಲ ಹಾಕ್ಸೆಂಡ್ ಹೋಗ್ತಾರಲ್ವಾ ಕಾಳು ಹಿಟ್ಟಿಗೆ? ಹಿಟ್ಟಿಗೆ ಎಲ್ಲ ಹಾಕ್ಸೆಂಡ್ ಹೋಗ್ತಾರೆ. ಈಗೆಲ್ಲ ನೀವು ಒಂದು ಹಿಟ್ಟಿನ ಗಿರಣಿ ಮಾಡಿ ಅದರಲ್ಲೂ ನೀವು ಆರ್ಥಿಕವಾಗಿ ಆದಾಯ ಕಾಣ್ತಾ ಇದ್ರಲ್ಲ, ಅಂದ್ರೆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ, ಏನಾದ್ರು ನಿರೀಕ್ಷೆ ಮಾಡಿದ್ರ? ಮನೆ ಖರ್ಚು, ಆಮೇಲೆ ಕರೆಂಟ್ ಬಿಲ್ಲು, ಖರ್ಚುಗಳು ಬರ್ತವ. ದಿವಸಕ್ಕೆ ಒಂದ್ 400-500 ರೂಪಾಯಿ ಆಗುತ್ತೆ. ಕರೆಂಟ್ ಬಿಲ್ ಅಂತಂದ್ರೆ ಎಷ್ಟು ಬರುತ್ತೆ ತಿಂಗಳಿಗೆ? ಕರೆಂಟ್ ಬಿಲ್ 2,000-3,000 ಗಟ್ಲೆ ಬರ್ತದೆ ತಿಂಗಳಿಗೆ. ಪ್ರತಿನಿತ್ಯ ಒಂದ್ 5 ರೂಪಾಯಿ ಆಯ್ತಂದ್ರೆ ನಿಮ್ಗೆ ಲಾಭ ಆಗುತ್ತೆ? ಸ್ವಲ್ಪ ಆಗ್ತದೆ ಸರ್, ಅಷ್ಟೊಂದೇನಿಲ್ಲ. ಮೊದ್ಲೇ ಆಗೋದು, ಈಗ ನಮ್ಮ 5 ಮಾಡಿದಾರ, 2 ಮಿಷಿನ್ ಆಗ್ಬಿಟ್ಟು ಬಂದೆ ತಗೆ. ಕಾಂಪಿಟೇಷನ್ ಇದೆ, ಯಾರು ಎಲ್ಲಿ ಏನ್ ಮಾಡ್ತಾರ ಅಲ್ಲಿಗೆ ಹೋಗೋದ ಅವರು ಮಿಷಿನ್. ಈಗ ನಿಮ್ಮೂರಲ್ಲಿ ಎಷ್ಟಿದೆ ಇವನು ಹಿಟ್ಟಿನ ಗಿರಣಿಗಳು? 4 ಸರ್, 3 ಮಿಷಿನ್ ಮಾತ್ರ ಓಡ್ತವೆ, ಇನ್ನೊಂದು ಅಷ್ಟು ಕಷ್ಟನೇ. ಒಟ್ಟು ಇರೋದ ಊರಾಗ 4 ಮಿಷಿನ್ ಬರ್ತೈತೆ. ನಿಮ್ಮೂರಲ್ಲಿ ಒಂದೇ ಇದ್ರೆ ಸಾಕಷ್ಟು? ಸಾಕಷ್ಟು, ನಮ್ದು ಒಂದೇ ಇತ್ತು ಸರ್. ಇವಾಗೆಲ್ಲ ಒಬ್ರು ನೋಡ್ಕೊಂಡು ಒಬ್ರು ಎಲ್ಲ ಹಿಂಗಾಗ್ಬಿಟ್ಟಿದೆ. ಈಗ ಒಳ್ಳೆ ಆದಾಯ ಬರುತ್ತೆ, ಯಾಕೆ ಮಾಡಬಾರ್ದು ಅಂತ ಅಲ್ವಾ ಸರ್. ಈಗ ಅದರಲ್ಲಿ ಏನಾದ್ರೂ ಸಮಸ್ಯೆಗಳು ಬರ್ತಾವ? ಈಗ ಕಲ್ಲು ಸವಿ ಅಂತದ್ದು ಇದೆಲ್ಲ ಮನೆಯವರೇ ಎಲ್ಲ ರೆಡಿ ಮಾಡ್ತಾರೆ, ಬೇರೆ ಕಡೆ ತಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಬರ್ತಾರೆ? ಮಾಡಿಸ್ಕೊಂಬರ್ತಾರೆ, ಮಾಡೋದು ಮಾಡ್ತಾರೆ, ಆಗ್ಲಿಲ್ಲ ಅಂದ್ರೆ ಮಾಡಿಸ್ತಾರೆ. ಕಲ್ಲು ಒಳೆ ಹಾಕ್ಸಬೇಕು, ಅವ್ರು ಬರ್ದು ಹಾಕು, ಒಳೆ ಒಯ್ದು ಕೊಟ್ಟು ಕೊಟ್ಟೋಕರೆ. ಅದ್ರ ಮೇಲೆ ಚೆನ್ನಾಗಿ ಅವ್ರಿಗೆ ಬಂತು ಅಂದ್ರೆ ಕ್ಲೀನ್ ಮಾಡ್ತೀನಿ ಅಂದ್ರೆ ಅವ್ರೇ ಮಾಡಿ ಹಾಕ್ತಾರೆ, ನಮ್ಮ ಮನೆಯವರೇ ಮಾಡ್ತಾರೆ. ಕೆಲವರೆಲ್ಲ ಇವಾಗ ಹಂಗೆ ಕಲ್ತು ಬಿಡ್ದಾರೆ ಇವಾಗ. ಒಟ್ಟಾರೆ ನೀವು ಒಳ್ಳೆಯ ಒಂದು ತರಕಾರಿಗಳು ಬೆಳಿತೀರಾ, ಮೆಕ್ಕೆಜೋಳ ಬೆಳಿತೀರಾ, ಜೊತೆಗೆ ಈಗ ಮನೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಇದು ಒಂದು ಕಸಬು ಇರುತ್ತಲ್ವಾ ಹಿಟ್ಟಿನ ಗಿರಣಿ? ಅದು ಕಸಬು ಬರ್ತದೆ. ಎಷ್ಟು ವರ್ಷ ಆಯ್ತಲ್ಲ ಮಾಡಿ ಅದನ್ನ ನೀವು ಹಿಟ್ಟಿನ ಗಿರಣಿ? ಅಲ್ಲೇ ನಮ್ಮ ಮದುವಿನ ಮುಂಚೆನೆ ನಮ್ಮ ಮಾವರು ಮಾಡಿದ್ರಂತೆ. ಅದನ್ನೇ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ಅದನ್ನೇ ಇದು ಮಾಡಿಸ್ಕೊಂಡು ಹಳೆ ಮಿಷಿನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ಬಹಳ ವರ್ಷ ಆಯ್ತು ಅಂದ್ರೆ. ಈಗ ಮತ್ತೆ ಅದ್ರ ಜೊತೆಗೆ ಒಂದು ಅಂಗಡಿ ಇಡಬೇಕಂತ ಹೇಳಿದ್ರಲ್ಲ, ಏನ್ ಅಂಗಡಿ? ಕಿರಾಣಿ ಅಂಗಡಿನ? ಕಿರಾಣಿ ಅಂಗಡಿನೇ. ಹಂಗೆ ಸಿಂಪಲ್ ಆಗಿ ಸಿಕ್ಕಿರೋಣ ಅಂಗಡಿ ಇಡೋಣ ಅಂತ ಇದೀವಿ. ಮಳಿಗೆ ರೂಮ್ ಎಲ್ಲ ರೆಡಿ ಆಗೈತೆ, ಮಗಳದ್ ಮದುವೆ ಮಾಡಿ ನೋಡೋಣಂತೆ. ಯಾಕೆ ಅನಿಸ್ತು ನಿಮಗೆ ಒಂದು ಅಂಗಡಿ ಮಾಡ್ಬೇಕು ಅಂತ ಹೇಳಿ? ಒಂದು ಅಂಗಡಿ ಮಾಡಿದ್ರೆ ಚೆನ್ನಾಗ್ ಆಗ್ಬೋದು. ಎಲ್ಲ ರೆಡಿ ಮಾಡಿಸಿದೀವಿ ಸಹ, ಇಡಬೇಕು. ರೆಡಿ ಅಂತಂದ್ರೆ ಏನ್ ಮಾಡಿಸಿದ್ರಿ? ಅದಕ್ಕೆಲ್ಲ ಬಾಕ್ಸ್ ಎಲ್ಲ ರೆಡಿ ತರಿಸಿ ಎಲ್ಲ ಇದು ಎಲ್ಲೆಲ್ಲಿ ಇಡ್ಬೇಕು ಅಂತ ಸಾಮಾನುಗಳು ಎಲ್ಲ ಇದ್ ಮಾಡಿ ಇದು ರೆಡಿ ಮಾಡಿಸಿದೀವಿ. ಓಪನ್ ಮಾಡಿಲ್ಲ. ಏನ್ ಡಬ್ಬಿ ಅಂಗಡಿ ಅಂತಾರಲ್ಲ ಆ ಟೈಪ್ ಮಾಡಿದ್ರ ಏನು? ಅಲ್ಲ, ಇದು ಮಳಿಗೆ ಒಳಗೆ, ಮಳಿಗೆ ಒಳಗೆ ಬಡಿಸ್ತಾರಲ್ಲ ಇದು ತಂದು. ಓಹೋ, ಮಳಿಗೆ ಬಾಡಿಗೆ ತಗೊಂಡಿದ್ರ? ಇಲ್ಲ, ನಮ್ದೇ ಮಳಿಗೆ ಐತೆ. ಮಳಿಗೆ ತರ ಮಾಡಿಸಿದೀವಿ ನಾವು, ಮನೆ ಒಳಗೆ ಮಳಿಗೆ ಅಂದ್ರೆ ಅಂಗಡಿ ಇಡಕ್ಕೋಸ್ಕರ ಆತರ ಆತರ ಮಾಡಿಸಿದೀವಿ. ಮನೆ ಚಿಕ್ಕದಾಕತೆ ಅಂತ ಬಿಟ್ಟಿದ್ವಿ ಮಗಳ ಮದ್ವೆ ಮಾಡೋಣ ಅಂತ. ಈಗ ಮಗಳದ್ ಮದ್ವೆ ಆತ, ಈಗ ಯಾವ್ದೋ ಒಂದ್ ಸಣ್ಣದ ಅಂಗಡಿ ಮಾಡೋಣ ಅಂತ ದಿವಸ. ಅಂದ್ರೆ ಒಳ್ಳೆಯ ಒಂದು ಆದಾಯ ಕಾಣಬಹುದಲ್ವಾ? ಅಂಗಡಿ ನಮಗೇನೆ, ಅಂಗಡಿ ನಮ್ಮ ಮನೆಯವರಿಗೆಲ್ಲ ಗೊತ್ತೈತೆ. ಅಂಗಡಿಯವ್ರ ಮನೆಯವ್ರ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ. ಈಗ ಮತ್ತೆ ನಿಮಗೆ ವಿದ್ಯಾಭ್ಯಾಸ ಇಲ್ಲ, ಈಗ ಅಂಗಡಿಯಲ್ಲಿ ನಿಮಗೆಲ್ಲ ಈಗ ತೂಕ ಮಾಡಿ ಕೊಡೋದು ಇದೆಲ್ಲ ಗೊತ್ತಾಗುತ್ತೆ? ಗೊತ್ತಾಗ್ತದೆ ಸರ್. ಈಗ 500 gram 1000 gram 1 kg ಬರುತ್ತೆ ಗೊತ್ತಾಗುತ್ತೆ ನಿಮಗೆ? ನೋಡ್ಕೋಬೇಕು. ನಮ್ಮ ಮನೆ ಇರ್ತಾರ, ಜೊತೆಗೆ ಹಿಟ್ಟಿನ ಮಿಷಿನ್ ಮನೆ ಹಿಂದ್ಗಡೆನೆ ಇರೋದು. ಅದನ್ನ ನೋಡ್ಕೊಂತ ಇದ್ ನೋಡ್ಕೊಂತ ಹೆಂಗ ಒಂದ್ ಮಾಡ್ಬೇಕು ಸರ್? ಮನೆಗೆ ಕುತ್ಕೊಂಡ್ರೆ ಆಗೋದಿಲ್ಲ, ನೋಡ್ಕೊಂಡ್ರೆ ಗೊತ್ತಾಗತ್ತ ಸರ್. ಸ್ವಲ್ಪ ಸೋಮನ ರೇಷನ್ ಕೊಡೋದ್ರಾಗೆ ಸ್ವಲ್ಪ ನೋಡ್ಕೋಬೇಕು. ತೂಕ ಗೊತ್ತಾಗಲ್ಲ, ತೂಕ ಈಗೆಲ್ಲ ಕಂಪ್ಯೂಟರ್ ತೂಕ ಅಲ್ಲ, ತೂಕ ಅಲ್ಲ, ಕೆಜಿ ಕಲ್ಲು ಅವೆಲ್ಲ ಆಗಿದ್ರೆ ಮಾಡಬಹುದಾಗಿತ್ತು. ಅದಕ್ಕೇನು ಎಜುಕೇಶನ್ ಬೇಕಾಗಲ್ಲ, ಅದಕ್ಕೆ ನಿಭಾಯಿಸ್ಕೊಂಡು ಹೋಗ್ಬೋದು. ತಕ್ಕಡಿ ಹಿಡ್ಕೊಂಡು ಮಾಡಬಹುದಲ್ವಾ? ಹೌದು ಸರ್, ಹಂಗೆಲ್ಲ ಮಾಡಬಹುದು. ಹೌದೌದು, ಅಂಗಡಿ ಮಾಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀರಾ? ಹೌದು ಸರ್, ಅಂಗಡಿ ಇದಾದ್ರೆ ನಾನು ನೋಡ್ಕೊಂತೀವಿ, ಅದ್ ಗೊತ್ತಾಗ್ಬಿಡ್ತದೆ. ಈಗ ನಿಮ್ಮ ಇಟ್ಟಿನ ಗಿರಣಿಯಲ್ಲಿ ಈಗ ಮಿಷಿನ್ ಸ್ಟಾರ್ಟ್ ಮಾಡೋದಾವೆಲ್ಲ ಬರಲ್ಲ ನಿಮಗೆ? ಇಲ್ಲ, ಬರಲ್ಲ. ಅವು ಅದೆಲ್ಲ ಒಂದ್ ಸ್ವಲ್ಪ ಬೆಲ್ಟ್ ಬಿಚ್ಚೋದು ತೆಗಿಯೋದು ಇರ್ತಾವಲ್ಲ ಸರ್, ಅದಕ್ಕೆ ಹಂಗೆ. ಯಾಕೆ ಪದೇ ಪದೇ ಬೆಲ್ಟ್ಗಳು ಯಾಕೆ ತೆಗಿಬೇಕಾಗುತ್ತೆ? ಅದ್ ಮತ್ತೆ ಇನ್ನೊಬ್ರು ಬಂದಿರ್ತಾರೆ, ಒಬ್ರು ಒಂದೇ ಜೋಳ ತಂದಿರ್ತಾರೆ, ರಾಗಿ ಜೋಳ ಹಾಕ್ಬೋದು. ಹಂಗ ಮತ್ತೆ ಬರೇ ಜೋಳ ತಂದವರಿಗೆ ಅದ್ ಬೆಲ್ಟ್ ಬಿಚ್ಚಕ್ಕೂ ಮತ್ತೆ ಇನ್ನೊಂದು ಹಾಕ್ಬೇಕು. ಅಂದ್ರೆ ಸಪರೇಟ್ ಸಪರೇಟ್ ಮೋಟರ್ಗಳು ಹಾಕಿಲ್ಲ? ಇಲ್ಲ ಇಲ್ಲ, ಒಂದೇ ಮೋಟರ್. ಒಂದೇ ಮೋಟರ್ ಎಲ್ಲ ಮಿಷಿನ್ ಅಳವಡಿಸಿದ್ರ? ಹ್ಮ್ ಸರ್, ಈಗಲೇ 50 ವರ್ಷದ ಒಂದ್ ಮೋಟರ್ ಅದು. ಈಗ ನುಚ್ಚಬೇಕಂತಂದ್ರೆ ಅದಕ್ಕೆ ಬೇರೆ ಮಿಷಿನ್ ಇಟ್ಟಿರುತ್ತೆ, ಅದನ್ನೇ ಮತ್ತೆ ಬೆಲ್ಟ್ ಚೇಂಜ್ ಮಾಡ್ಬೇಕು. ಮೋಟರ್ ಮಾತ್ರ ಒಂದೇ, ಮೂರು ಮಿಷಿನ್ಗೆ ಒಂದ್ ಮೋಟರ್. ಈಗ ಇಟ್ಟಿನ ಗಿರಣಿಯಲ್ಲಿ ಸಾಕಷ್ಟು ಧೂಳು ಬರುತ್ತಲ್ವಾ? ಈಗ ಮೆಣಸಿನಕಾಯಿ ಪುಡಿ ಮಾಡಿದ್ರು ಸಾಕಷ್ಟು ಘಾಟು, ಸಾಂಬಾರ್ ಪುಡಿ, ರಾಗಿದು ಇದೆಲ್ಲ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀರಾ? ನಿಮ್ಮ ಹೆಲ್ತಿಗೂ ಅದು ಪ್ರಾಬ್ಲಮ್ ಆಗ್ಬಾರ್ದಲ್ಲ? ಒಂದ್ ಮಾಸ್ಕ್ ಹಾಕೊಂತೀವಿ ನಾವು. ಅಂದ್ರೆ ಯಾವ್ದು ಧೂಳು ಕುಡಿಬಾರ್ದು? ಧೂಳು ಕುಡಿಬಾರ್ದು ಅಂತ. ರಾಗಿದು ಬಾಳ ಧೂಳು ಗಾಬ್ ಬರ್ತತಿ, ಎಲ್ಲ ಮಾಸ್ಕ್ ಹಾಕೊಂಡೇ ನಾವು ಇದ್ ಮಾಡ್ತೀವಿ ಕೆಲಸ ಮಾಡೋದು. ಕೆಲಸ ಮಾಡೋದು. ರೇಣುಕಮ್ಮ ಅವ್ರೆ, ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ನಮಗೆ ಚೆನ್ನಾಗಿ ಅನಿಸ್ತದೆ, ಒಳ್ಳೆ ಮಳೆ ಆಗಿದೆ, ಒಳ್ಳೆ ಮಳೆ, ಬೆಳೆ ಬಂದಿದೆ. ಹ್ಞೂ ಸರ್. ಜೊತೆಗೆ ಇಟ್ಟಿನ ಗಿರಣಿನ ಮಾಡ್ಕೊಂಡಿದ್ದೆ. ಹ್ಞೂ ಸರ್. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಮಾಡ್ಕೊಂಡಿದ್ದೆ ಅಲ್ವಾ? ಹ್ಞೂ ಸರ್. ಸಾಲ ತಗೊಂಡಿದ್ರ ನೀವು? ಸಾಲ ಸ್ವಲ್ಪ ತಗೊಂಡೀವಿ, ಆದ್ರೆ ಎದುರ್ತೀವಿ ಸ್ವಲ್ಪನೇ ತಗೊಂಡ. ಯಾಕೆ ಭಯಪಡ್ತೀರಾ ಸಾಲ ತಗೊಳಕ್ಕೆ? ಅದು ಒಂದ್ಸರಿ ಕಟ್ಟಕ್ ಇರ್ತತಿ ಇರಲ್ಲ. ಆದ್ರೆ ಈಗ 18 ಜನದಾಗೂ ಸ್ವಲ್ಪ ಜೋರ್ನೇರ್ ಇರ್ತಾರೆ, ಕಟ್ಲಿಲ್ಲ ಅಂದ್ರೆ ಬೈತಿರ್ತಾರೆ. ನಾವ್ ಎಷ್ಟು ಬೇಕೋ ಅಷ್ಟು ತಗೊಂಡು ಸಾಲ ಮುಗಿದ್ಮೇಲೆ ಮತ್ತೆ ತಗೊಂಡ. ಪ್ರತಿ ವಾರನು ಮರುಪಾವತಿ ಮಾಡ್ಬೇಕು? ಹ್ಞೂ ಸರ್. ಈಗೆಲ್ಲ ನಿಮಗೆ ದುಡಿಮೆ ಐತಪ್ಪ, ಈಗ ಇಟ್ಟಿನ ಗಿರಣಿ ಐತಿ, ಪ್ರತಿನಿತ್ಯ ಆದಾಯ ಕಾಣ್ತೀರಿ, ಎದರಂತದ್ ಏನೈತಿ ನೀವು ಸಾಲ ಮಾಡಕ್ಕೆ? ಆದ್ರೂ ಒಂದ್ ಸ್ವಲ್ಪ ಸಾಲಗಳು ಇದಾವ ಸರ್, ಬಹಳ. ಮಗಳ ಮದುವೆ ಮಾಡಿದೀವಿ, ಸಾಲ ಐತಿ, ಬಡ್ಡಿ ಕಟ್ಗೆಂತ ಹೋಗ್ಬೇಕ ಸರ್, ಬಡ್ಡಿನೂ ಬರ್ತೈತಿ. ಈಗ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರಿ ಅಲ್ವಾ? ಹ್ಞೂ ಸರ್, ಮಕ್ಕಳು ಮಾತ್ರ ಚೆನ್ನಾಗಿ ಓದಿದ್ದಾರೆ. ಒಳ್ಳೇದು ರೇಣುಕಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ರೈತ ಮಹಿಳೆ ಎಂಎಸ್ ರೇಣುಕಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಅಡಿಕೆ ತೋಟದಲ್ಲಿ ಅಣಬೆ ರೋಗದ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಣಬೆ ರೋಗ ಅಂತಕ್ಕಂಥದ್ದು ಅಡಿಕೆನಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಇದು ಮಣ್ಣಿನಿಂದ ಹರಡ್ತಕ್ಕಂಥ ಒಂದು ರೋಗ, ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅಂತ ಹೇಳಿ ನಾವು ಏನು ಒಂದು ಆರ್ಗನಿಸಮ್ ಕರಿತೀವಿ. ಈ ಇದರಿಂದ ನಮಗೆ ಬರ್ತಕ್ಕಂಥ ಒಂದು ರೋಗ ಅಣಬೆ ರೋಗ. ಈ ಅಣಬೆ ರೋಗ ಬಂದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಅಡಿಕೆಯಲ್ಲಿ ಅಣಬೆ ರೋಗ ಬಂದಂತಹ ಒಂದು ಗಿಡಗಳಲ್ಲಿ ಕೆಳಗಿನ ಗರಿಗಳೇನಿದಾವೆ ಆ ಕೆಳಗಿನ ಗರಿಗಳು ಹಳದಿಯಾಗಿ

ಜೋಡತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ತೆನೆಯ ಕಣಕಾಗಿ ಬೆಳ್ಳನ್ನ ಜೋಡತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ತೆನೆಯ ಕಣಕಾಗಿ ಕಾಳು ತುಂಬಿದ ತೆನೆಯ ಕಣಕಾಗಿ ಮುಂಜಾನೆ ಹಂತಿ ಹುಡ್ಯಾರೋ ಹರುಷಾರಿ ಹಂತಿ ಹುಡ್ಯಾರೋ ಹರುಷಾರಿ ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ತುಳಿದಾರ ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹತ್ತು ಹೂವಿನ ಸೇರಿ ಮತ್ತೊಂದು ಜನಪದ ಗೀತೆಯನ್ನ ಈಗ ಕೇಳೋಣ. ಬೀಸಿ ತಲೆ ತೂರಿ ಹೋಗುವಾಗ ಬೀಸಿ ತಲೆ ತೂರಿ ಹೋಗುವಾಗ ತನ್ನ ಮಾಡಿಗೊಂದು ಮಾತೇಳದೆ ಹೋದೆ ಹಂಸ